ಈ ಹಂದಿ ಜ್ವರ ಬಾರದ ಹಾಗೆ ನಾವು ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬಹುದು ಅನ್ನುವಂತ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಸೂಕ್ಷ್ಮ ಜೀವಾಣುಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಶೋಭಾರಾಣಿ ಅವರು. ಶೋಭಾರಾಣಿ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ನಾವು ಹಂದಿಗಳಲ್ಲಿ ಬರುವ ಮುಖ್ಯವಾದ ಕಾಯಿಲೆಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಮಾಮೂಲಿಯಾಗಿ ಬರೋದು, ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಬರುವ ಹಂದಿ ಜ್ವರ ಇಲ್ಲ ಹಂದಿ ಕಲರ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಇರೋದು ಅತ್ಯವಶ್ಯಕತ ಅಂತ ಅನ್ಸುತ್ತೆ. ಸಾಮಾನ್ಯವಾಗಿ ಯಾವ್ಯಾವ ರೋಗಗಳು ಹಂದಿಯನ್ನ ಕಾಡುತ್ತೆ? ಹಂದಿಗಳಲ್ಲಿ ಗುಂಪಾಗಿ ಸಾಕಣೆ ಮಾಡುವಾಗ ಬ್ರುಸೆಲ್ಲೋಸಿಸ್ ಅನ್ನೋ ಬ್ಯಾಕ್ಟೀರಿಯಾ ಕಾಯಿಲೆ, ಆಮೇಲೆ ಹಂದಿ ಜ್ವರ, ಆಮೇಲೆ ಇನ್ನು ಹಂದಿ ಜ್ವರದಲ್ಲಿ ಎರಡು ಮೂರು ತರದ್ದು ಇದೆ ಆ ಕಾಯಿಲೆಗಳು, ಆಮೇಲೆ ಪರಾನ್ಯ ಜೀವಿಗಳ ಕಾಟ ಸಾಮಾನ್ಯವಾಗಿ ಕಾಣಿಸುತ್ತೆ. ಯಾವ ತರಹದ ಹಂದಿಯಲ್ಲಿ ಈ ಹಂದಿ ಜ್ವರ ಅನ್ನೋದು ಕಾಡುತ್ತೆ? ಯಾಕೆ ಅಂತ ಅಂದ್ರೆ ನಾವು ಕಾಡಹಂದಿಗಳನ್ನು ಕೂಡ ಇವತ್ತು ನಾವು ನೋಡ್ತೇವೆ, ಅದರ ಜೊತೆಗೆ ಹಂದಿಗಳನ್ನು ನಾವು ನಾಡಿನಲ್ಲಿ ಸಾಕಾಣಿಕೆಯನ್ನು ಕೂಡ ಮಾಡ್ತೇವೆ. ಯಾವ ಹಂದಿಗಳಲ್ಲಿ ಈ ಜ್ವರ ಅನ್ನುವಂಥದ್ದು ಹೆಚ್ಚಾಗಿ ಬಾಧಿಸ್ತಾ ಇದೆ? ಈ ಹಂದಿ ಜ್ವರ ಎಲ್ಲಾ ತರದ, ಇದು ಸಾಕು ಹಂದಿಗಳಲ್ಲಿ ಪ್ಲಸ್ ಕಾಡು ಹಂದಿಗಳಲ್ಲಿ ಎರಡರಲ್ಲಿನೂ ಕಾಣಿಸಿಕೊಳ್ಳುತ್ತದೆ. ಎರಡರಲ್ಲೂ ಕೂಡ ಕಾಣಿಸಿಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಹೇಗೆ ಬರುತ್ತೆ ಈ ಒಂದು ಕಾಯಿಲೆ? ಇದು ಅತ್ಯಂತ ಪ್ರಮುಖವಾದ ವೈರಾಣುವರಿಂದ ಬರೋ ಸಾಂಕ್ರಾಮಿಕ ರೋಗ ಇದು. ಈ ವೈರಾಣುವ ಕಾಯಿಲೆ ಅಂತ ಹೇಳಿದ್ರೆ ಹಂದಿಗಳಲ್ಲಿ ಜ್ವರ ಬರೋದು ಸಾಮಾನ್ಯವಾಗಿ ಎಲ್ಲಾ ಹಂದಿ ಫಾರಂಗಳಲ್ಲೂ ಕಾಣಿಸಿಕೊಳ್ಳುತ್ತದೆ. ಎಲ್ಲ ಏಜ್ ಗ್ರೂಪ್ ಅಂದ್ರೆ ಯಾವುದೇ ವಯಸ್ಸಿನ ಹಂದಿಗಳಲ್ಲಾಗ್ಲಿ ಈ ರೋಗ ಬರೋದು ಸಾಮಾನ್ಯ, ಅತಿ ಸಾಮಾನ್ಯ. ವೈರಸ್ ಇಂದ ಬರುತ್ತೆ. ಯಾವ ವೈರಸ್ ಇಂದ ಬರುತ್ತೆ ಮೇಡಮ್? ಇದು ಫ್ಲಾವಿವಿರಿಡೆ ಅಂತ ಹೇಳ್ತೀವಿ, ಒಂದು ಆರ್ಎನ್ಎ ವೈರಸ್ ಇಂದ ಬರುತ್ತದೆ ಇದು. ಈ ಜ್ವರ ಬಂದಂತ ಸಂದರ್ಭದಲ್ಲಿ ಏನೆಲ್ಲ ಲಕ್ಷಣಗಳು ಗೋಚರಿಸುತ್ತೆ ಹಂದಿಗಳಲ್ಲಿ? ಇದು ಬಹಳ ತೀವ್ರವಾದ ಸಾಂಕ್ರಾಮಿಕ ರೋಗ, ವೈರಾಣುವಿಂದ ಬರೋದ್ರಿಂದ ಇದು ಹರಡುವುದು ಫಾಸ್ಟ್ ಆಗಿ ತೀವ್ರವಾಗಿ ವೇಗವಾಗಿ ಒಂದರಿಂದ ಒಂದು ಪ್ರಾಣಿಗೆ ವೇಗವಾಗಿ ಹರಡುತ್ತದೆ. ಈ ರೋಗದಿಂದ ಸಾವಿರಾರು ಸಾಕಿದ ಮತ್ತು ಕಾಡು ಹಂದಿಗಳು ತುತ್ತಾಗಿ ಹಸು ನೀಗಿವೆ. ಏನೆಲ್ಲ ಲಕ್ಷಣಗಳು ಗೋಚರಿಸುತ್ತೆ ಜ್ವರ ಇರುತ್ತೆ? ಇದರಲ್ಲಿ ಜ್ವರ, ವಾಂತಿ, ಬೇದಿ, ಆಮೇಲೆ ಕಾಲು ಹೊಟ್ಟದ ಕೆಳಗಡೆ ಭಾಗ ಚರ್ಮವು ನೀಲಿ ಬಣ್ಣಕ್ಕೆ ಬರೋದು, ಆಮೇಲೆ ಮೂಗು ಕಣ್ಣಿಂದ ಸೋರುವಿಕೆ, ಇವೆಲ್ಲ ದೊಡ್ಡದಾಗಿ ಕಾಣಿಸುತ್ತೆ. ಹೇಗೆ ಹರಡ್ತಾ ಹೋಗುತ್ತೆ ಒಂದ್ ಹಂದಿಯಿಂದ ಮತ್ತೊಂದು ಹಂದಿಗೆ? ಇದು ನೇರ ಸಂಪರ್ಕದಿಂದನೂ ಬರುತ್ತದೆ, ಇಲ್ಲ ಮೂಗಿಂದ ಕಣ್ಣಿಂದ ಸೋರುವಿಕೆಯಿಂದ ಫಾರಂ ಅಲ್ಲಿರೋ ತ್ಯಾಜ್ಯ ಪದಾರ್ಥಗಳಿಂದ ಒಂದು ಹಿಂಡಿಯಿಂದ ಇನ್ನೊಂದು ಹಿಂಡಿಗೆ, ಅಂದ್ರೆ ಒಂದು ಪ್ರಾಣಿಯಿಂದ ಇನ್ನೊಂದು ಕಡೆಗೆ, ಎಲ್ಲಾ ತರದ ಡೈರೆಕ್ಟ್ ಸಂಪರ್ಕದಿಂದ ಬರುತ್ತದೆ. ಅಂದ್ರೆ ನೇರವಾಗಿ ಸಂಪರ್ಕವನ್ನು ಹೊಂದಂತ ಸಂದರ್ಭದಲ್ಲಿ ಈ ಹಂದಿ ಜ್ವರ ಅನ್ನುವಂಥದ್ದು ಒಂದು ಪ್ರಾಣಿಯಿಂದ ಮತ್ತೊಂದು ಪ್ರಾಣಿಗೆ ಅಂತ ಅಂದ್ರೆ ಹಂದಿಗಳಿಗೆ ಹರಡತಕ್ಕಂತಹ ಸಾಧ್ಯತೆ ಇರುತ್ತೆ. ಇದು ಏನು ನಮ್ಮ ದೇಶದಲ್ಲಿ ಮಾತ್ರ ಕಾಡ್ತಾ ಇರತಕ್ಕಂತಹ ಒಂದು ಕಾಯಿಲೆಯೋ ಅಥವಾ ಬೇರೆ ದೇಶಗಳಲ್ಲಿ ಕೂಡ ಇದೆಯಾ? ಇದು ಎಲ್ಲಾ ದೇಶದಲ್ಲೇನು ಕಾಣಿಸಿಕೊಳ್ಳುತ್ತದೆ. ಎಲ್ಲೆಲ್ಲಿ ಹಂದಿ ಸಾಕಾಣಿಕೆ ದೊಡ್ಡ ಪ್ರಮಾಣದಲ್ಲಿ ಮಾಡುತ್ತಾರೋ ಅಲ್ಲಿ ಎಲ್ಲಾ ಕಡೆಯೂ ಕಾಣುತ್ತದೆ. ಆದರೆ ಯುಎಸ್ಎ, ಆಫ್ರಿಕಾ, ನ್ಯೂಜಿಲ್ಯಾಂಡ್ ಅಂತ ದೇಶದಲ್ಲಿ ಇದನ್ನು ಪೂರ್ತಿ ರೋಗ ಮುಕ್ತವಾಗಿ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಈಗ ಕಾಡುತ್ತದೆ, ಬಟ್ ಎಲ್ಲಾ ತರದ ಕಾಡು ಹಂದಿ ಆಗಬಹುದು, ಸಾಕು ಹಂದಿ ಇರಬಹುದು, ಎಲ್ಲದನ್ನ ನಮ್ಮ ದೇಶದಲ್ಲಿ ಇನ್ನೂ ರೋಗ ಉದ್ರೇಕ ಕಾಣಿಸಿಕೊಳ್ಳುತ್ತದೆ. ಯಾವ ಕಾಲದಲ್ಲಿ ಒಂದು ಜ್ವರ ಹೆಚ್ಚಾಗಿ ಬರುವಂತ ಸಾಧ್ಯತೆ ಇರುತ್ತೆ? ಇದು ಎಲ್ಲಾ ಕಾಲದಲ್ಲಿನೂ ಹಂದಿಗಳಲ್ಲಿ ಕಾಣುತ್ತದೆ, ಇದಕ್ಕೆ ಸೀಸನಲ್ ವೇರಿಯೇಷನ್ ಅಂತೂ ಏನೂ ಇರೋದಿಲ್ಲ. ಅದು ಬೇಸಿಗೆ ಇರಬಹುದು, ಚಳಿಗಾಲ ಇರಬಹುದು, ಮಳೆಗಾಲದಲ್ಲಿ ಬರುತ್ತದೆ, ಎಲ್ಲಾ ಒಂದು ಕಾಲಗಳಲ್ಲಿಯೂ ಕೂಡ ಈ ಒಂದು ರೋಗ ಬರುವಂತಹ ಸಾಧ್ಯತೆ ಇರುತ್ತೆ. ಸಾಮಾನ್ಯವಾಗಿ ಯಾವ ವಯೋಮಾನದ ಹಂದಿಗಳಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ? ಸಣ್ಣ ಮರಿಗಳಲ್ಲಿ, ಪಿಗ್ಲೆಟ್ ಅಂತ ಹೇಳ್ತೀವಿ, ಅದರಲ್ಲಿ ಜಾಸ್ತಿ ಇರುತ್ತದೆ, ತೀವ್ರತೆಯೂ ಜಾಸ್ತಿ ಇರುತ್ತದೆ, ಆಮೇಲೆ ಎಲ್ಲಾ ವಯಸ್ಸಿನಲ್ಲಿನೂ ಇದು ಕಾಣುತ್ತದೆ. ಇದು ಬಂದ್ರೆ ಸಾವಿನ ಪ್ರಮಾಣ ಎಷ್ಟರ ಮಟ್ಟಿಗಿರುತ್ತೆ? ಸಣ್ಣ ಹಂದಿಗಳಲ್ಲಿ ಅಂದ್ರೆ ಪಿಗ್ಲೆಟ್ ಅಲ್ಲಿ ಬಂದಾಗ ಸೋಂಕಿನಿಂದ ಸಾವಿರಾರು, ಆಲ್ಮೋಸ್ಟ್ 100% ಸಾವು ನಪ್ಪಬಹುದು. ಈಗ ನೂರಷ್ಟು ಸಾಧ್ಯತೆ ಇದೆ. ಈ ರೋಗ ಬಂದಿದೆ ಇಲ್ಲ ಅಂತ ಹೇಳಿ ಗುರುತು ಮಾಡುವಂತದ್ದು ಹೇಗೆ? ಈ ರೋಗ ತುಂಬಾ ತರಹದಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದೇನಂತ ಹೇಳಿದ್ರೆ ಇದು ಅತಿ ಅಲ್ಪಾವಧಿ ಅಂದ್ರೆ ಪರಕ್ಯೂಟ್ ಅಂತ ಹೇಳ್ತೀವಿ ಸ್ವರೂಪದಲ್ಲಿ ಕಾಣಿಸ್ಕೊಳ್ಳೋ ಹಂದಿ ಜ್ವರ. ಏನು ಅಂತ ಹೇಳಿದ್ರೆ ಮುಂಚಿನ ದಿವಸ ಹಂದಿಗಳು ನಾರ್ಮಲ್ ಆಗಿ ಕಾಣುತ್ತವೆ, ವೆರಿ ನೆಕ್ಸ್ಟ್ ಡೇ ಅಂದ್ರೆ ನಮಗೆ ಏನು ರೋಗ ಲಕ್ಷಣ ಕಾಣದೆ ಜಾಸ್ತಿ ಪ್ರಮಾಣದಲ್ಲಿ ಹಂದಿಗಳು ಸಾವನ್ನಪ್ಪುತ್ತವೆ. ಯಾವ ಲಕ್ಷಣಗಳು ಕೂಡ ಕಾಣಲ್ಲ ಸಾವನ್ನಪ್ಪುತ್ತೆ. ಇದನ್ನು ಅತಿ ಅಲ್ಪಾವಧಿ ಸ್ವರೂಪದ ಕಾಯಿಲೆ ಅಂತ ಹೇಳ್ಬೋದು. ಇದೇ ತರ ಅಲ್ಪಾವಧಿ ಸ್ವರೂಪದೂ ಇರುತ್ತದೆ. ಆ ತರ ಬಂದಿರದ ಹಂದಿ ಜ್ವರದಲ್ಲಿ ರೋಗ ಲಕ್ಷಣಗಳು ಒಂದು ವಾರದಿಂದ ರೋಗ ಲಕ್ಷಣಗಳು ಕಾಣುತ್ತವೆ. ಅದರಲ್ಲಿ ಏನಂತ ಇರುತ್ತವೆ ಅಂದ್ರೆ ಮೂಗು ಕಣ್ಣಿನಿಂದ ಸೋರುವುದು, ಹೃದಯ ಬಡಿತ ಹೆಚ್ಚಾಗುವುದು, ಆಮೇಲೆ ಚರ್ಮದ ಮೇಲೆ ರಕ್ತಸ್ರಾವಗಳು ಅಂದ್ರೆ ರಕ್ತ ಹೆಪ್ಪು ಕಟ್ಟಿ ರಕ್ತ ನೀಲಿ ಬಣ್ಣಕ್ಕೆ ಬರುತ್ತದೆ, ಆ ತರ ಲಕ್ಷಣಗಳು ಕಾಣಿಸಿಕೊಳ್ಳುತ್ತದೆ. ಗರ್ಭಧರಿಸಿದ ಹಂದಿಗಳು ಕಂದು ಹಾಕುತ್ತವೆ. ಆಮೇಲೆ ಸುಮಾರು ಒಂದು ವಾರದ ಅವಧಿಗಳಲ್ಲಿ ಹಂದಿಗಳಲ್ಲಿ ಸಾವನ್ನು ನೋಡಬಹುದು. ಇಂತಹ ಹಂದಿಗಳಲ್ಲಿ ಬಿಳಿ ರಕ್ತಗಣಗಳು ಪ್ಲೇಟ್ಲೆಟ್ಗಳು ತುಂಬಾ ಕಡಿಮೆ ಆಗುತ್ತದೆ, ದೇಹದಲ್ಲಿ ಕುಸಿಯುತ್ತದೆ. ಈ ತರನಾದ ರೋಗ ಸ್ವರೂಪದಲ್ಲಿ ಪೀಡಿತ ಹಂದಿಗಳು ಸಾವಿನ ಪ್ರಮಾಣ 10 ಸೇರಬಹುದು. ಕೆಲವೊಮ್ಮೆ ಆ ಸಾಕಾಣಿಕಾ ಕೇಂದ್ರದಲ್ಲಿ ಎಲ್ಲಾ ಹಂದಿಗಳು ಸಾಯುವ ಸಾಧ್ಯತೆ ಇದೆ. ಇನ್ನೊಂದು ತರಹದ ಜ್ವರ ಏನು ಅಂತ ಹೇಳಿದ್ರೆ ದೀರ್ಘಾವಧಿ ಸ್ವರೂಪದು. ಒಂದು ಅತಿ ತೀವ್ರತೆ ಇರೋದು, ಅಲ್ಪಾವಧಿ ಸ್ವರೂಪದು, ಆಮೇಲೆ ದೀರ್ಘಾವಧಿ ಅಂದ್ರೆ ಸ್ವಲ್ಪ ನಿಧಾನವಾಗಿ ಹರಡೋದು. ಈ ಹಂದಿ ಜ್ವರದಿಂದ ಹಂದಿಯ ತೂಕ ಗಣನೀಯವಾಗಿ ಕಡಿಮೆ ಆಗುತ್ತದೆ. ಆಮೇಲೆ ದೇಹದ ಉಷ್ಣದಲ್ಲಿ ಏರುಪೇರಾಗುವುದು, ಉಸಿರಾಟದ ತೊಂದರೆ, ಚರ್ಮದ ಕೆಳಭಾಗಗಳಲ್ಲಿ ಅಂಗಾಂಶಗಳ ಕೊಳೆಯುವಿಕೆ ಇರುವುದು, ಚರ್ಮದ ಮೇಲೆ ಹುಣ್ಣುಗಳು, ಕೀಲುಗಳಲ್ಲಿ ಊತ ಇತ್ಯಾದಿ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಮೂಗು, ಕಿವಿ, ಬಾಲ ಮತ್ತು ಹೊಟ್ಟೆಯ ಕೆಳಭಾಗಗಳು ಚರ್ಮ ನೀಲಿ ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತದೆ. ಮತ್ತು ಈ ಜೀವಕೋಶಗಳು ಸಾಯುವುದು ಅಂತೀವಿ ಅಂದ್ರೆ ಕೊಳೆಯೋದು ಶುರು ಮಾಡುತ್ತದೆ. ಈ ಸ್ವರೂಪದ ರೋಗದಲ್ಲಿ ಸಾವಿನ ಪ್ರಮಾಣ ಕಡಿಮೆ ಆದ್ರೂ ರೋಗಗ್ರಸ್ತ ಹಂದಿಗಳು 2-15 ರೋಗ ಲಕ್ಷಣಗಳನ್ನು ತೋರುತ್ತವೆ. ವಿಶೇಷವಾಗಿ ರೋಗದಿಂದ ಬಳಲ ಗುಣಮುಖ ಹೊಂದಿದ ಹಂದಿಗಳು ತಮ್ಮ ಜೀವನ ಪೂರ್ತಿ ರೋಗಾಣುವನ್ನು ಹೊರಹಾಕುತ್ತದೆ. ಇದರಿಂದ ಬೇರೆ ಚೆನ್ನಾಗಿರೋದು ಹಂದಿಗಳಿಗೂ ಈ ರೋಗ ಬರೋ ಸಾಧ್ಯತೆ ಇರುತ್ತದೆ. ಈ ರೋಗ ಬಂದಂತಹ ಸಂದರ್ಭದಲ್ಲಿ ಇದಕ್ಕೆ ಏನು ಚಿಕಿತ್ಸೆಯನ್ನು ನೀಡುತ್ತಾರೆ? ಇದಕ್ಕೆ ನಿರ್ದಿಷ್ಟವಾದ ಚಿಕಿತ್ಸೆ ಅನ್ನೋದು ಇಲ್ಲ, ಆದರೆ ಇದನ್ನು ತಡೆಗಟ್ಟಬಹುದು. ರೋಗ ಬಂದಾಗ ಸಪ್ಲಿಮೆಂಟರಿ ಥೆರಪಿ ಅಂತ ಹೇಳ್ತೀವಿ, ಒಳ್ಳೆ ಆಹಾರ ಕೊಡುವುದು, ಸ್ವಲ್ಪ ಸಮಯದಲ್ಲೇ ಜೀರ್ಣ ಆಗ ಅಂತ ಮೆತ್ತಗಿರೋದು ಆಹಾರವನ್ನು ಕೊಡಬೇಕಾಗುತ್ತದೆ. ಆಮೇಲೆ ವೈಟಮಿನ್ ಮಿನರಲ್ ಸಪ್ಲಿಮೆಂಟ್ ಕೊಡುವುದು, ಶುಚಿ ಶುಭ್ರತೆಯನ್ನು ಕೊಟ್ಟಿಗೆನಲ್ಲಿ ಕಾಪಾಡಿಕೊಳ್ಳುವುದು ಆ ತರ ಮಾಡಬೇಕಾಗುತ್ತದೆ. ಈ ರೋಗ ಬಂದ ನಂತರ ಇದನ್ನ ನಿಯಂತ್ರಣ ಮಾಡುವಂತದ್ದು ಹೇಗೆ? ಈ ರೋಗ ಬಂದ ಮೇಲೆ ಚಿಕಿತ್ಸೆ ಅನ್ನೋದು ಇರಲ್ಲ, ಯಾವುದೇ ವೈರಾಣು ರೋಗಗಳಿಗೆ ಚಿಕಿತ್ಸೆ ಅನ್ನೋದು ಇರಲ್ಲ, ಸಪ್ಲಿಮೆಂಟರಿ ಥೆರಪಿ ಅಂತಾನೆ ಇರುತ್ತದೆ. ಈಗ ಮುಂಚೆ ಹೇಳಿದಂಗೆ ಒಳ್ಳೆ ಆಹಾರ ಕೊಡೋದು, ಶುಚಿ ಶುಭ್ರತೆ ಕಾಪಾಡಿಕೊಳ್ಳೋದು, ಆಮೇಲೆ ರೋಗ ಇಲ್ಲದೇ ಇರೋವ್ರನ್ನ ಸಪರೇಟ್ ಆಗಿ ಬೇರೆ ಪಕ್ಕದ ಕೊಠಡಿನಲ್ಲಿ ಇಡುವಂತದ್ದು ಮಾಡಬೇಕಾಗುತ್ತದೆ. ಆಮೇಲೆ ಶುಚಿ ಶುಭ್ರತೆ ಅಂದ್ರೆ ಕ್ರಿಮಿನಾಶಕಗಳನ್ನು ಉಪಯೋಗಿಸಿಬಿಟ್ಟು ಚೆನ್ನಾಗಿ ಕೊಠಡಿಗಳನ್ನು ಉಪಯೋಗಿಸೋ ಟೂಲ್ಸ್ ಎಕ್ವಿಪ್ಮೆಂಟ್ ಅನ್ನು ತೊಳೆಯಬೇಕಾಗುತ್ತೆ. ಈ ರೋಗ ಬಾರದ ಹಾಗೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬಹುದು? ಈ ರೋಗ ಬರಬಾರದು ಅಂತ ಹೇಳಿದ್ರೆ ಮುಂದೆ ಎಚ್ಚರಿಕೆ ಆಗಿ ಒಳ್ಳೆ ವ್ಯಾಕ್ಸಿನ್ ಸಿಗುತ್ತದೆ. ಅದು ನಮ್ಮ ದೇಶದಲ್ಲಿರುವ ಪಶು ಆರೋಗ್ಯ ಜೈವಿಕ ಸಂಸ್ಥೆ IAHVB ತಯಾರಿಸಲ್ಪಡುತ್ತದೆ. ಇದು ಒಳ್ಳೆ ಉಪಯೋಗಕಾರಿ ಆಗಿರುತ್ತದೆ. ಇದನ್ನು ಚಿಕ್ಕ ಮರಿಗಳಿಂದ ದೊಡ್ಡ ಹಂದಿಗಳಿಗೂ ಕೊಡಬಹುದು, ಅದರಿಂದ ರೋಗ ಕಾಣಿಸ್ಕೊಳ್ಳೋದಿಲ್ಲ ಇದರಿಂದ. ಆಮೇಲೆ ಒಂದು ಸಮುದಾಯದ ಹಂದಿಯಿಂದ ಇನ್ನೊಂದು ಸಮುದಾಯ ಹಂದಿಗೆ ಟೂಲ್ಸ್ ಆಗಲಿ ಯಾವುದೇ ಉಪಕರಣಗಳನ್ನು ಹಂಚ್ಕೋಬಾರದು. ಬೈ ಚಾನ್ಸ್ ಹಂಚ್ಕೋಬೇಕಾಗಿ ಬಂದ ಸಂದರ್ಭದಲ್ಲಿ ಚೆನ್ನಾಗಿ ಕ್ರಿಮಿ ರಾಶಕ ದ್ರಾವಣದಿಂದ ತೊಳೆದು ಉಪಯೋಗಿಸ್ಕೋಬೇಕಾಗುತ್ತೆ. ಚಿಕ್ಕದ ಮರಿಗಳನ್ನು ಪರ್ಚೇಸ್ ಮಾಡುವಾಗ ಒಳ್ಳೆ ಜಾತಿಯಾದ ರೋಗ ಇಲ್ಲದೇ ಅಂತ ಹಿಂಡಿಯಿಂದ ಪರ್ಚೇಸ್ ಮಾಡೋದು ಒಳ್ಳೆಯದು. ಹಂದಿ ಸಾಕಾಣಿಕೆ ರೈತರು ಒಂದು ಹಿಂಡಿಯಿಂದ ಇನ್ನೊಂದು ಹಿಂಡಿಗೆ ಓಡಾಡದೇ ಇರೋದು, ಆಮೇಲೆ ವೆಹಿಕಲ್ಸ್ ಬೇರೆ ಫಾರಂ ಇಂದ ಇನ್ನೊಂದು ಫಾರಂಗೆ ಏನೇ ಪದಾರ್ಥಗಳನ್ನು ಏನೇ ಸರಕುಗಳನ್ನು ಸಾಗಾಣಿಕೆ ಮಾಡುವಾಗ ಒಂದರಿಂದ ಇನ್ನೊಂದು ಹೋಗುವಾಗ ಬಯೋಸೇಫ್ಟಿ ಮೆಷರ್ಸ್ ತಗೋಬೇಕಾಗುತ್ತದೆ. ಈ ಒಂದು ಹಂದಿ ಜ್ವರದಲ್ಲಿ ಇತ್ತೀಚೆಗೆ ಸ್ವಲ್ಪ ಹೆಚ್ಚು ಕಾಡ್ತಾ ಇದೆ ಅಂತ ಹೇಳಿ ಹೇಳ್ತಾರೆ ನಮ್ಮ ಸಾಕಾಣಿಕೆದಾರರು. ಇತ್ತೀಚೆಗೆ ಇದು ಹೆಚ್ಚಾಗಿ ಕಾಡ್ಲಿಕ್ಕೆ ಏನು ಕಾರಣ? ಇದು ಏನು ಅಂತ ಹೇಳಿದ್ರೆ, ನಮ್ಮ ಹಂದಿ ಮರಿಗಳನ್ನು ಬೇರೆ ಹೊರ ರಾಜ್ಯದಿಂದ ಎಸ್ಪೆಷಲಿ ಈಶಾನ್ಯ ರಾಜ್ಯಗಳಿಂದ ತಗೊಳ್ಳುವಾಗ ಪರ್ಚೇಸ್ ಮಾಡುವಾಗ ತಾಯಿ ಹಂದಿಗೆ ವ್ಯಾಕ್ಸಿನ್ ಹಾಕಿದಾರ ಇಲ್ವಾ, ಬೇರೆ ಕಾಯಿಲೆಗಳು ಇಲ್ಲದೆ ಇರೋದನ್ನ ನೋಡಿಕೊಂಡು ಒಳ್ಳೆ ಹಿಂಡಿಯಿಂದ ಮರಿಗಳನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಆಮೇಲೆ ಇನ್ನೊಂದು ಈ ತರ ಈ ಹಂದಿ ಜ್ವರದ್ದು ಈಗ ಹೊಸದಾಗಿ ಒಂದು 5 ವರ್ಷ ಹಿಂದೆಯಿಂದ ನಮಗೆ ಹೊಸದಾಗಿ ಹಂದಿ ಜ್ವರ ಕಾಣಿಸ್ಕೊಂಡಿದೆ. ಇದು ಏನಂದ್ರೆ ಹೊರ ರಾಜ್ಯದಿಂದ ಹೊರ ದೇಶದಿಂದ ಆಫ್ರಿಕನ್ ಹಂದಿ ಜ್ವರ ಅಂತ ಹೊಸದಾಗಿ ಕಾಯಿಲೆ ಕಾಣಿಸ್ಕೊಂಡಿದೆ. ಇದನ್ನು ನಮ್ಮ ಹೈ ಸೆಕ್ಯೂರಿಟಿ ಲ್ಯಾಬ್ ಭೋಪಾಲ್ ಅಂತ ಇದೆ, ಆ ಲ್ಯಾಬ್ ಅವರು ಆ ವೈರಾಣುವನ್ನು ಪತ್ತೆ ಹಚ್ಚಿದ್ದಾರೆ. ಇದರಿಂದ ಏನು ಆಗುತ್ತಂದ್ರೆ, ನಾವು ಉಪಯೋಗಿಸ್ತಾ ಇರೋದು ಈ ಕ್ಲಾಸಿಕಲ್ ಸ್ವೈನ್ ಫೀವರ್ ಅಂತ ಏನು ವ್ಯಾಕ್ಸಿನ್ ಇದೆಯೋ ಅದಕ್ಕೆ ಕೆಲಸ ಮಾಡೋದಿಲ್ಲ, ಅದಕ್ಕೆ ಚಿಕಿತ್ಸೆನೂ ಇಲ್ಲ. ಆದರೆ ಅದು ಬಂದಾಗ ಎಲ್ಲಾ ಹಿಂಡಿನಲ್ಲಿರುವ ಎಲ್ಲಾ ಪ್ರಾಣಿಗಳನ್ನು ನಾಶ ಮಾಡೋದೇ ಒಂದೇ ಮಾರ್ಗ ಆಗುತ್ತೆ. ಇದು ಆಫ್ರಿಕನ್ ಹಂದಿ ಜ್ವರ ಅನ್ನೋದು ಸ್ವಲ್ಪ ಇತ್ತೀಚೆಗೆ ಕಾಣಿಸಿಕೊಂಡಿದೆ. ಅದರಿಂದ ನಾವು ಬೇರೆ ಹೊರ ರಾಜ್ಯದಿಂದ ಹಂದಿ ಮರಿಗಳಾಗಬಹುದು, ಮಾಂಸದ ಸಂಬಂಧಪಟ್ಟ ಏನೇ ಪದಾರ್ಥಗಳಿರಬಹುದು, ಅಲ್ಲಿಂದ ಆಮದು ಮಾಡಿಕೊಳ್ಳೋದಾಗಲಿ ಅಲ್ಲಿಂದ ಪರ್ಚೇಸ್ ಮಾಡೋದಾಗಲಿ ಕಡಿಮೆ ಮಾಡಬೇಕು. ನಾವು ಗೊತ್ತಿರುವುದು ರೋಗ ಇಲ್ಲದೇ ಇರೋದ ಹಿಂಡಿಗಳಿಂದನೇ ಪರ್ಚೇಸ್ ಮಾಡಬೇಕಾಗುತ್ತದೆ. ತಾವಾಗ್ಲೇ ಹೇಳಿದ್ರಿ, ನಾವು ಖರೀದಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ಹಂದಿಗಳಿಗೆ ಲಸಿಕೆ ಅಥವಾ ವ್ಯಾಕ್ಸಿನ್ ಅನ್ನ ಹಾಕಿದಾರೋ ಇಲ್ವೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಯಾವ್ದಕ್ಕೆ ಲಸಿಕೆ ಇರುತ್ತೋ ಅದನ್ನ ಮಾತ್ರ ಕೊಂಡ್ಕೋಬೇಕು ಅಂತ ಹೇಳಿ ತಾವು ಹೇಳಿದ್ರಿ. ಲಸಿಕೆ ಹಾಕಿದೆ ಇಲ್ಲ ಅಂತ ಹೇಳಿ ತಿಳಿಯುವಂತದ್ದು ಹೇಗೆ? ರಕ್ತ ಮಾದರಿಗಳನ್ನ ಪ್ರಯೋಗಾಲಯಕ್ಕೆ ಕಳಿಸಿಬಿಟ್ಟು ನಾವು ಕಂಡುಹಿಡಿಯಬಹುದು. ಅದು ಇಲ್ಲ ಅಂದ್ರೆ ಗೊತ್ತಾಗಲ್ಲ ನಮಗೆ, ಗೊತ್ತಾಗೋದಿಲ್ಲ. ಆಮೇಲೆ ಈ ರೋಗಾಣುವನ್ನು ಲ್ಯಾಬ್ ಅಲ್ಲಿ ಜೀವಕೋಶಗಳಲ್ಲಿ ಬೆಳೆಸಿದ್ರು ಅದರದ್ದು ಪರಿಣಾಮ ಸುಲಭವಾಗಿ ಪತ್ತೆ ಹಚ್ಚೋದು ಕಷ್ಟ ಆಗುತ್ತದೆ. ಅದರಿಂದ ಮಾಲಿಕ್ಯುಲರ್ ಟೆಸ್ಟ್ ಅಂತ ಹೇಳ್ತೀವಿ, PCR ಆಗಬಹುದು, ಎಲಿಸಾ ಟೆಸ್ಟ್ ಆಗಬಹುದು, ಈ ತರ ಅತ್ಯಾಧುನಿಕ ಟೆಸ್ಟ್ಗಳನ್ನು ಮಾಡಿಸಿ ದೃಢೀಕರಿಸಬೇಕಾಗುತ್ತದೆ. ಇಲ್ಲ ಅಂದ್ರೆ ಅದರಿಂದ ಸರ್ಟಿಫಿಕೇಟ್ ತಗೋಬೇಕಾಗುತ್ತೆ ತಾಯಿ ಹಂದಿಗಳಿಗೆ ಈ ಲಸಿಕೆ ಹಾಕಿದೀವಿ ಅಂತ ತಿಳ್ಕೊಂಡು ಅದರಿಂದ ಪರ್ಚೇಸ್ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ನಮ್ಮ ಅಲ್ಲಿಂದ ಪರ್ಚೇಸ್ ಮಾಡಿದ ತ್ವರಿತವಾಗಿ ಅವನು ಬೇರೆ ಹಂದಿಗಳ ಜೊತೆಗೆ ಬೆರೆಸಬಾರದು, ಸಪರೇಟ್ ಆಗಿ ಇಟ್ಟುಕೊಂಡು ಬೇರೆ ಕೊಠಡಿಯಲ್ಲಿ ಇಟ್ಟುಕೊಂಡು 10-15 ದಿವಸ ಇಲ್ಲ ಅಂದ್ರೆ 1-2 ತಿಂಗಳು ಸಪರೇಟ್ ಆಗಿಟ್ಟುಕೊಂಡು ಆರೋಗ್ಯವಾಗಿರುವ ಹಂದಿ ಮರಿಗಳನ್ನು ಮಾತ್ರ ಬೇರೆ ಹಂದಿಗಳ ಜೊತೆಗೆ ಸಾಕಬೇಕಾಗುತ್ತೆ. ವ್ಯಾಕ್ಸಿನ್ ಹಾಕ್ಬಿಟ್ಟು ಆಮೇಲೆ ಸೇರಿಸ್ಕೋಬೇಕಾಗುತ್ತೆ. ವ್ಯಾಕ್ಸಿನ್ ಅನ್ನ ಯಾವಾಗ ಹಾಕಿಸ್ಬೇಕು? ಚಿಕ್ಕದಾಗಿರುವಾಗನೇ, 1-3 ತಿಂಗಳ ವಯಸ್ಸಿನಲ್ಲೇನೆ ಹಾಕೋಬಹುದು. ಇದು ಒಂದು ಸತಿ ಹಾಕಿದ್ರೆ ಒಂದು ಆಲ್ಮೋಸ್ಟ್ 1 ವರ್ಷವರೆಗೂ ಇದರದ ಪವರ್ ಇರುತ್ತದೆ. ಅದರಿಂದ ಎವ್ರಿ ಇಯರ್ ಹಾಕೋಬೇಕಾಗುತ್ತೆ. ಪ್ರತಿ ವರ್ಷನೂ ಕೊಡಬೇಕಾಗುತ್ತೆ. ನಮ್ಮ IHVB ಅಂದ್ರೆ ನಮ್ಮ ರಾಜ್ಯದಲ್ಲಿ ತಯಾರಿಸಿರುವ ಈ ಲಸಿಕೆ ಇಲ್ಲಲ್ಲದೆ ಎಲ್ಲಾ ರಾಜ್ಯಗಳಿಗೂ ಸಪ್ಲೈ ಆಗ್ತಾ ಇದೆ. ನಮ್ಮ ಕರ್ನಾಟಕದ ಬಹಳ ಚೆನ್ನಾಗಿ ಕೆಲಸ ಮಾಡುವಂತ ಈ ಲಸಿಕೆಗಳನ್ನು ಉಪಯೋಗಿಸೋದ್ರಿಂದ ಏನೇನು ನಷ್ಟಗಳು ಉಂಟಾಗುತ್ತೋ ಈ ರೋಗದಿಂದ ತಡೆಗಟ್ಟಬಹುದು. ಯಾವ ಕಾಲದಲ್ಲಿ ಲಸಿಕೆಯನ್ನ ಹಾಕಿಸ್ತಕ್ಕಂಥದ್ದು ಒಳ್ಳೇದು? ಚಿಕ್ಕ ಮರಿಗಳು ಯಾವಾಗ ನೀವು ತರ್ತೀರಾ ಅವಾಗನೇ ಹಾಕಿಸ್ಕೋಬಹುದು. ಅವಾಗ ಹಾಕಿಸಬಹುದು. ಈಗ 1 ವರ್ಷ ಆದ್ಮೇಲೆ ಮತ್ತೆ ಇನ್ನೊಂದು ವರ್ಷ ಹಾಕಿಸಬೇಕು ಅಂತ ಹೇಳಿದ್ರಲ್ಲ, ವರ್ಷ ಮುಗಿಯೋದ್ರ ಒಳಗಡೆ ಹಾಕಿಸಬೇಕು? ವರ್ಷ ಮುಗಿಯ ಮುಂಚೆನೆ ಹಾಕಿಸ್ಕೋಬೇಕು. ಯಾವಾಗಲೂ ವ್ಯಾಕ್ಸಿನ್, ಯಾವುದೇ ವ್ಯಾಕ್ಸಿನ್ಗೆ ಲಸಿಕೆಗಳು ಹಾಕಬೇಕಾದ್ರೆ ಬೆಳಗಿನ ಜಾವ ತಣ್ಣಗಿರುವ ಟೈಮಲ್ಲಿನೇ ಉಪಯೋಗಿಸಬೇಕು. ಅಂಡ್ ತಜ್ಞರಿಂದ, ವೆಟರ್ನರಿ ಆಫೀಸರ್ ಇಂದ ಸಹಾಯ ಪಡ್ಕೊಂಡು ಹಾಕಿಸ್ಕೊಂಡ್ರೆ ಒಳ್ಳೆಯದು. ಈ ಲಸಿಕೆಗೆ ಏನಂತ ಹೆಸರು ಮೇಡಮ್? ಕ್ಲಾಸಿಕಲ್ ಸ್ವೈನ್ ಫೀವರ್ ವ್ಯಾಕ್ಸಿನ್, ಸ್ವೈನ್ ಫೀವರ್ ವ್ಯಾಕ್ಸಿನ್ ಅಂತ ಇದ್ವಿ. ಇದನ್ನು ಟಿಶ್ಯೂ ಕಲ್ಚರ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಮುಂಚೆ ರ್ಯಾಬಿಟ್ಗಳಲ್ಲಿ ಬೆಳೆಸಿ ಅದರಿಂದ ತಯಾರಿಸಿರೋ ವ್ಯಾಕ್ಸಿನ್ ನಮಗೆ ಕೇರಳ ರಾಜ್ಯದಿಂದ ಇಲ್ಲ ಅಂದ್ರೆ ಬೇರೆ ಅಸ್ಸಾಮಿಂದ ಆ ತರ ಸಿಗ್ತಾ ಇತ್ತು. ಈಗ ನಮ್ಮ ರಾಜ್ಯದಲ್ಲೇ IHVBಯಿಂದಾನೆ ಸಿಗೋ ಸಾಧ್ಯತೆ ಇದೆ. ಅದು ನಮ್ಮ ವೆಟರ್ನರಿ ಆಫೀಸರ್ ಮೂಲಕ ತರಿಸಿಕೊಂಡು ಹಾಕಿಸ್ಕೋಬಹುದು. ಒಂದು ವೇಳೆ ನಾವು ಸಾಕ್ತಾ ಇರತಕ್ಕಂತ ಹಂದಿಗಳಿಗೆ ಒಂದು ಸಾರಿ ಈ ಒಂದು ಹಂದಿ ಜ್ವರ ಬಂತು ಅಂತ ಹೇಳಿದ್ರೆ ಆ ನಂತರ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಬೇಕಾಗುತ್ತೆ? ಯಾಕೆಂತ ಅಂದ್ರೆ ಅದು ಬಂತು ಅಂತ ಹೇಳಿದ್ರೆ ಹೆಚ್ಚು ಸಾವಿನ ಪ್ರಮಾಣ ಸಂಭವಿಸುತ್ತೆ, ಬೇರೆ ಹಂದಿಗಳಿಗೂ ಕೂಡ ತಾಕ್ತಕ್ಕಂತ ಸಂದರ್ಭ ಇರುತ್ತೆ. ಅದನ್ನ ಹೇಗೆ ನಿರ್ವಹಣೆ ಮಾಡ್ತಕ್ಕಂಥದ್ದು? ಒಂದು ಹಂದಿ ಜ್ವರ ಬಂದಿರೋದ ತಕ್ಷಣ ನಾವು ಅದನ್ನು ದೃಢೀಕರಿಸಬೇಕಾಗುತ್ತೆ. ಅದಕ್ಕೆ ಸೋರುವಿಕೆ ಮಾದರಿಗಳಾಗಬಹುದು, ರಕ್ತ ಮಾದರಿಗಳಿರಬಹುದು, ಯಾವುದೇ ಸತ್ತಿರೋದ ಹಂದಿಯಿಂದ ಜೀವಕೋಶಗಳು ಅಂತೀವಿ ಆರ್ಗಾನ್ಸ್ ನ ನಿಯರ್ ಬೈ ಇರೋ ಪ್ರಯೋಗಾಲಯಕ್ಕೆ ಕಳಿಸಿಬಿಟ್ಟು ಅದರಿಂದ ರೋಗ ಪತ್ತೆ ಹಚ್ಚಬೇಕಾಗುತ್ತೆ. ಪತ್ತೆ ಹಚ್ಚಿದ ತಕ್ಷಣ ಆರೋಗ್ಯವಂತ ಹಂದಿಗಳನ್ನು ಸಪರೇಟ್ ಮಾಡಿ ಸಪರೇಟ್ ಆಗಿ ಇಡಬೇಕಾಗುತ್ತೆ. ಆಮೇಲೆ ಯಾವಾಗ ಇವು ಕಾಯಿಲೆ ಕಾಣಿಸಿಕೊಳ್ಳುತ್ತೆ ಇವನ್ನೆಲ್ಲಾನು ಸ್ಲಾಟರ್ ಮಾಡಿಬಿಟ್ಟು ಒಂದು ಎರಡು ಮೂರು ತಿಂಗಳು ಖಾಲಿ ಇಟ್ಟುಬಿಟ್ಟು ಕೊಠಡಿಯಾಗಲಿ ಇಲ್ಲ ಶೆಡ್ನ ಚೆನ್ನಾಗಿ ಕ್ರಿಮಿನಾಶಕಗಳಿಂದ ತೊಳೆದು ಬಿಟ್ಟು ಒಂದ್ ಎರಡು ಮೂರು ತಿಂಗಳು ಗ್ಯಾಪ್ ಕೊಟ್ಟು ಆಮೇಲೆ ಹೊಸದಾಗಿ ಮತ್ತೆ ಹಂದಿ ಮರಿಗಳನ್ನು ಸಾಕಬೇಕಾಗುತ್ತದೆ. ಈ ಗ್ಯಾಪ್ ಇಂದ ವೈರಾಣು ಹರಡುವುದು ಕಡಿಮೆ ಆಗುತ್ತದೆ. ಆಮೇಲೆ ಜ್ವರ ಕಾಣಿಸಿಕೊಂಡಿರುವಾಗ ಬೇರೆ ರೈತರು ಆ ಫಾರಂಗೂ ಬರೋದಾಗಲಿ ಹೋಗೋದಾಗಲಿ ಅಲ್ಲಿಂದ ಉಪಕರಣಗಳಾಗಲಿ ಪದಾರ್ಥಗಳಾಗಲಿ ಯಾವ ಸರಕುಗಳನ್ನು ಅಲ್ಲಿಂದ ಇನ್ನೊಂದು ಫಾರಂಗೆ ಕಳಿಸೋದಾಗಲಿ ತರಿಸ್ಕೊಳ್ಳೋದಾಗಲಿ ಮಾಡಬಾರದು. ಒಂದ್ಸಾರಿ ಈ ಕಾಯಿಲೆ ಹಂದಿಗಳಿಗೆ ಬಂತು ಅಂತ ಹೇಳಿದ್ರೆ ಎಲ್ಲದನ್ನು ಕೂಡ ನಾವು ಸಾಯಿಸಬೇಕಾಗುತ್ತೆ. ಸಾಯಿಸಿದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಬೇರೆದು ಚೆನ್ನಾಗಿರೋದಕ್ಕೂ ಹರಡ್ಬಿಟ್ಟು ತುಂಬಾನೇ ನಿಮಗೆ ಲಾಸ್ ಬರೋ ಚಾನ್ಸಸ್ ಇದೆ, ಆರ್ಥಿಕವಾದ ಪರಿಣಾಮಗಳು ಜಾಸ್ತಿ ಇರುತ್ತದೆ. ಈ ಹಂದಿ ಜ್ವರ ಬಂದಂತ ಹಂದಿಗಳನ್ನ ಅದರ ಹಂದಿಯ ಮಾಂಸವನ್ನ ಸೇವನೆ ಮಾಡಬಹುದು. ಇದು ಅದೃಷ್ಟವೇನಂತ ಹೇಳಿದ್ರೆ ಈ ಹಂದಿ ಜ್ವರ ಹಂದಿಗಳಿಗೆ ಮಾತ್ರನೇ ಬರುತ್ತೆ, ಮನುಷ್ಯರಿಗೆ ಹರಡೋದಿಲ್ಲ, ಮನುಷ್ಯರಿಗೆ ಏನೂ ಆಗೋದಿಲ್ಲ. ಬೈ ಚಾನ್ಸ್ ಕಾಯಿಲೆ ಬಂದಿರೋದನ್ನ ಚೆನ್ನಾಗಿ ಬೇಯಿಸಿಬಿಟ್ಟು ತಿಂದ್ರೆ ಏನೂ ಆಗೋದಿಲ್ಲ. ಆಮೇಲೆ ಈ ಹಂದಿ ಸಾಕಾಣಿಕೆನಲ್ಲಿ ಒಂದು ಸಾಮಾನ್ಯವಾಗಿ ಮಾಡೋ ಕೆಲಸ ಏನು ಅಂತ ಹೇಳಿದೆ, ಹೋಟೆಲ್ ವೇಸ್ಟ್ ಇಂದ ಅದನ್ನಾಗಲಿ ಬೇರೆ ಉಳಿದಿರದ ಪದಾರ್ಥಗಳನ್ನು ಹಂದಿಗಳಿಗೂ ಕೊಡೋ ರೂಢಿ ಇದೆ. ಇದು ಒಂದು ತರ ನಮಗೆ ಆರ್ಥಿಕವಾಗಿ ಉಪಯೋಗ ಆದ್ರೂ ಚೆನ್ನಾಗಿ ಬೇಯಿಸಿಬಿಟ್ಟು ಚೆನ್ನಾಗಿ ಅದನ್ನು ಟ್ರೀಟ್ ಮಾಡಿ ಕೊಡುವಂತದ್ದು ಒಳ್ಳೆ ಉದ್ದೇಶ. ಅಂತಂದ್ರೆ ಈಗ ನಾವು ಹೋಟೆಲ್ ತ್ಯಾಜ್ಯವನ್ನ ತಂದ್ರೂ ಕೂಡ ಅದನ್ನು ಚೆನ್ನಾಗಿ ಬೇಯಿಸಬೇಕು. ಬೇಯಿಸದೆ ಕೊಟ್ರೆ ತರ ತರ ಕಾಯಿಲೆಗಳು, ಈ ಹಂದಿ ಜ್ವರವೇ ಅಲ್ಲ ಬೇರೆ ತರ ಕಾಯಿಲೆಗಳು ಬರುತ್ತದೆ, ಅದರಿಂದ ನಾವು ತಡೆಗಟ್ಟಬಹುದು. ಬೇಯಿಸಿ ಕೊಡುವಂತದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು. ಈ ಆಫ್ರಿಕನ್ ಹಂದಿ ಜ್ವರದ ಬಗ್ಗೆ ತಾವು ಹೇಳಿದ್ರಿ, ನಮ್ಮ ಈ ಕ್ಲಾಸಿಕಲ್ ಹಂದಿ ಜ್ವರ ಮತ್ತೆ ಆಫ್ರಿಕನ್ ಹಂದಿ ಜ್ವರ ಎರಡನ್ನೂ ಕೂಡ ನಾವು ನೋಡಿದಾಗ ಏನು ಬಹಳ ವ್ಯತ್ಯಾಸಗಳು ಕಂಡು ಬರುತ್ತೆ? ಮಾಮೂಲು ಕ್ಲಾಸಿಕಲ್ ಹಂದಿ ಜ್ವರ ಅಂತ ಹೇಳಿದ್ರೆ ಸೇಮ್ ಸಿಂಪ್ಟಮ್ಸ್ ಎಲ್ಲಾನು ರೋಗ ಲಕ್ಷಣಗಳು ಒಂದೇ ತರ ಇರುತ್ತದೆ. ಆದರೆ ಇದು ಕಾರಣವಾದ ವೈರಾಣುವು, ಒಂದು ಕ್ಲಾಸಿಕಲ್ ಹಂದಿ ಜ್ವರ ಅಂದ್ರೆ ಇದು ಆರ್ಎನ್ಎ ವೈರಸ್ ಅಂತ ಹೇಳ್ತೀವಿ, ಅದೇ ಆಫ್ರಿಕನ್ ಹಂದಿ ಜ್ವರ ಡಿಎನ್ಎ ವೈರಸ್ ಇಂದ ಬರುತ್ತದೆ. ಅದು ಬಂದಾಗ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಷ್ಟ ಸಂಭವಿಸುತ್ತದೆ. ಅದರಿಂದ ಅದು ಬೇರೆ ಹೊರ ದೇಶದಿಂದಾನೇ ಬಂದಿರೋದು ಹೊಸ ಕಾಯಿಲೆ, ಅದು ಫಸ್ಟ್ ತಡೆಗಟ್ಟಬೇಕು. ಅದರಿಂದ ಬಂದಿರೋದು ಎಲ್ಲಾ ಹಂದಿಗಳ ಹಿಂಡಿನಲ್ಲಿರೋ ಎಲ್ಲಾ ಪ್ರಾಣಿಗಳನ್ನು ನಾಶಗೊಳಿಸಬೇಕಾಗುತ್ತದೆ. ಅಂತಿಮವಾಗಿ ಹಂದಿ ಜ್ವರದ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್? ಎಲ್ಲಾ ರೈತರಿಗೂ ಸೂಕ್ತ ಮಾಹಿತಿಯನ್ನು ಪಡೆದು ವೆಟರ್ನರಿ ಆಫೀಸರಿಂದ ತಜ್ಞರಿಂದ ಸೂಕ್ತ ಮಾಹಿತಿ ಪಡೆದು ನೀವು ಸಾಕಾಣಿಕೆ ಆರಂಭದಲ್ಲೇನೆ ಹಂದಿ ಮರಿಗಳನ್ನು ಒಳ್ಳೆ ಹಿಂಡಿಯಿಂದ ತಗೊಂಡ್ ಬಂದು ಅದಕ್ಕೆ ಲಸಿಕೆ ಹಾಕಿಸಿಬಿಟ್ಟೆ ಮುಂದುವರಿಯೋದು ಒಳ್ಳೆಯದು ಅಂತ ಅನ್ಸುತ್ತೆ. ಬಹಳ ಮುಖ್ಯ, ಬಹಳ ಮುಖ್ಯ, ಬಹಳಷ್ಟು ಆಗೋ ನಷ್ಟವನ್ನು ತಡೆಗಟ್ಟಬಹುದು, ಪೂರ್ತಿಯಾಗಿ ತಡೆಗಟ್ಟಬಹುದು. ಸೊ ಈ ಮಾಹಿತಿಯನ್ನ ನಿಮಗೆ ವ್ಯಾಕ್ಸಿನ್ಗಾಗಲಿ ಇಲ್ಲ ಬೇರೆ ವಿಷಯದ ಬಗ್ಗೆ ಮಾಹಿತಿಗಾಗಿ ನಮ್ಮ ಹಾಸನ ವೆಟರ್ನರಿ ಕಾಲೇಜಿನಲ್ಲಾಗಲಿ ಲೋಕಲ್ ವೆಟರ್ನರಿ ಆಫೀಸರಿಂದ ಆಗಲಿ ಮಾಹಿತಿಯನ್ನು ಪಡೆಯಬಹುದು. ಈ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ? ನಮ್ಮ ಮೊಬೈಲ್ಗೆ ಮಾಡಬಹುದು. ನಂದು ಮೊಬೈಲ್ ನಂಬರು 9845953882. ಇನ್ನೊಮ್ಮೆ ಹೇಳಿ, 9845953882.

ಸುಖವಾದ ಬೋಧೆಯು ಚಂದನ ಕಾಗೆಗೆ ಕಾಡಿಗೆ ಕುಡಿಗೆ ಬಾಡಿಗೆ ಅಂಕುಡುಂಕುದಾರಿ ಬೇಡ ಸುಂಕವಿಲ್ಲ ದೂರೇ ಬೇಡ.